ಪಶುಗಳಿಗೆ ಆಹಾರವಾಗಿ ಬಳಸುವಂತಹ ಈ ಒಂದು ರಸಮೇವಿನ ಒಂದು ತಯಾರಿಕೆ ಯಾವ ರೀತಿ ಮಾಡಬೇಕು, ರಸಮೇವನ್ನ ಬಳಸುವ ಒಂದು ವಿಧಾನ ಯಾವ ರೀತಿ, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸಾಕಷ್ಟು ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಎಸ್ ರಾಮಚಂದ್ರಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ರೈತ ಬಾಂಧವರೇ, ಈ ಒಂದು ರಸಮೇವಿನ ಒಂದು ಸಾಕಷ್ಟು ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಹೇಳಿ ಸರ್, ಇವತ್ತು ಈ ಒಂದು ರಸಮೇವನ್ನ ಯಾವ ರೀತಿ ತಯಾರು ಮಾಡಬೇಕು ಮತ್ತು ಈ ಒಂದು ಬಳಕೆಯನ್ನ ಯಾವ ರೀತಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಚಾರಗಳನ್ನ ಇವತ್ತು ನೀವು ತಿಳಿಸಿಕೊಳ್ಳಿದ್ದೀರಾ. ಈಗ ಮೊದಲನೇದಾಗಿ ರಸಮೇವು ಅಂದ್ರೆ ಏನ್ ಸರ್? ರಸಮೇವು ಅಂದ್ರೆ ಈಗ ಹಸಿರು ಮೇವು ಆಹಾರವನ್ನ ಆಮ್ಲಜನಕ ರಹಿತವಾಗಿ ಅಥವಾ ಜೈವಿಕ ಪದ್ಧತಿಯಾಗಿ, ಅನರೋಬಿಕ್ ಕಂಡೀಷನ್, ಜೈವಿಕ ಪದ್ಧತಿ ಅಂತ ಇದು ತಾಂತ್ರಿಕ ಪದಗಳು. ಅದು ಅದನ್ನ ಹಳ್ಳಿಗಾಡಲ್ಲಿ ಹೇಳ್ಬೇಕಂತಂದ್ರೆ ಆಮ್ಲಜನಕ ರಹಿತ ಅಂದ್ರೆ ಗಾಳಿ ರಹಿತ ಸ್ಥಿತಿಯಲ್ಲಿ ಸಂಗ್ರಹಿಸಿ ಸಂರಕ್ಷಿಸುವ ವಿಧಾನಕ್ಕೆ ರಸಮೇವು ಅಂತ ಹೇಳ್ತೀವಿ ನಾವು. ಆ ಪದ್ಧತಿಯಲ್ಲಿ ಜೈವಿಕ ಪದ್ಧತಿಯಲ್ಲಿ ಅಂದ್ರೆ ನಾವು ಫುಲ್ ಪ್ಯಾಕ್ ಮಾಡಿಬಿಡ್ತೀವಿ, ಅದಕ್ಕೆ ನಾವು ಆದ ತರ ತಯಾರು ಮಾಡೋದಕ್ಕೆ ರಸಮೇವು ಅಂತ ಅಂತ ಹೇಳ್ತೀವಿ ನಾವು. ಈಗ ರಸಮೇವು ತಯಾರು ಮಾಡ್ಬೇಕು ಅಂತಂದ್ರೆ ಅಲ್ಲಿ ಏನೇನ್ ಬಳಸಬೇಕಾಗುತ್ತಾರೆ ಸರ್ ಹಸಿರು ಮೇವುಗಳನ್ನ? ಹಸಿರು ಮೇವುಗಳಲ್ಲಿ ಒಂದು ಮೆಕ್ಕೆಜೋಳ, ಇನ್ನೊಂದು ಜೋಳ, ನೇಪಿಯರ್, ಇನ್ನು ವಿಧ ವಿಧವಾಗಿರ್ತಕ್ಕಂತ ಹುಲ್ಲುಗಳನ್ನ ಮೇವಿಂದು ನಾವು ಬಳಸ್ತೀವಿ. ಅಂದ್ರೆ ಎಲ್ಲ ಹಸಿ ಮೇವು ಅಂತಂದ್ರೆ ಒಂದು ಹಂತದಲ್ಲಿ ಮೆಕ್ಕೆಜೋಳದ ಸಪ್ಪೆ, ಈಗ ಜೋಳದ ಸಪ್ಪೆ ಇದ್ದಾಗ, ಜೋಳ ಸೊಪ್ಪೆ ಇದ್ದಾಗ ಅದನ್ನ 2-4 ಸೆಂಟಿಮೀಟರ್ ವರೆಗೂ ಸಮನಾಗಿ ಕಟ್ ಮಾಡ್ಬೇಕು, ಅಂದ್ರೆ ಕತ್ತರಿಸ್ಬೇಕು. ಆ ಒಂದು ಸಣ್ಣ ಸಣ್ಣ ಸಣ್ಣ ಸಮನಾಗಿ ಕಟ್ ಮಾಡಿ ನಾವು ಸೈಲೇಜ್ ಪಿಟ್ ಅಲ್ಲಿ ಹಾಕ್ಬೇಕು. ಅದು ಆ ತರ ಮಾಡ್ತೀವಿ ನಾವು. ಈಗ ಸೈಲೇಜ್ ಪಿಟ್ ಅಂತಂದ್ರೆ ಯಾವ ರೀತಿ ಮಾಡ್ಬೇಕು? ಸೈಲೇಜ್ ಪಿಟ್ ಅಂತಂದ್ರೆ ಅದು ಹಸುಗಳ ಮೇಲೆ ಡಿಪೆಂಡ್ ಆಗ್ತೀವಿ ನಾವು. ಈಗ ಸಾಮಾನ್ಯ ಸೈಲೇಜ್ ಪಿಟ್ ಅಗಲ ಉದ್ದ ಆಳ 5-10 ಹಸುಗಳಿಗೆ ಅಗಲ ಎಷ್ಟಿರ್ಬೇಕು? 1.5 ಮೀಟರ್ ಇರ್ಬೇಕು. ಉದ್ದ ಎಷ್ಟಿರ್ಬೇಕು? 3 ಮೀಟರ್ ಇರ್ಬೇಕು. ಇನ್ನು ಆಳ ಅದು 1.5 ಮೀಟರ್ ಇರ್ಬೇಕು. ಇದು 5-10 ಹಸುಗಳಿಗೆ ಪಿಟ್. ಇನ್ನು 15-20 ಹಸುಗಳಿಗೆ ಅಗಲ 2.5 ಮೀಟರ್ ಇರ್ಬೇಕು, ಉದ್ದ 6 ಮೀಟರ್ ಇರ್ಬೇಕು, ಆಳ 1.8 ಮೀಟರ್ ಇರ್ಬೇಕು. ಇನ್ನು 25-30 ಹಸುಗಳಿಗೆ ಅಗಲ 3 ಮೀಟರ್ ಇರ್ಬೇಕು, ಉದ್ದ 8 ಮೀಟರ್ ಇರ್ಬೇಕು, ಆಳ 2 ಮೀಟರ್ ಇರ್ಬೇಕು. ಇನ್ನು 50 ಹಸುಗಳು ಮೇಲ್ಪಟ್ಟಾದ್ರೆ 3.5-4 ಮೀಟರ್ ಅಗಲ ಇರ್ಬೇಕು, ಉದ್ದ ಎಷ್ಟಿರ್ಬೇಕು? 10 ಮೀಟರ್ ಇರ್ಬೇಕು, ಆಳ ಎಷ್ಟಿರ್ಬೇಕು? 2-2.5 ಮೀಟರ್ ಇರ್ಬೇಕು. ಈ ತರ ಆಳ ಮಾಡಿ ಸೈಲೇಜ್ ಪಿಟ್ಟನ್ನ ನಾವು ಒಳಗಡೆಯಿಂದ ಸಿಮೆಂಟ್ ಮಾಡ್ಬೇಕಲ್ಲ. ಈಗ ನಾವು ಯಾವ ತರ ಮನೆಗಳು ಕಟ್ಟಿ ಗುಂಡಿ ತರ ಯಾವ ತರ ಮಾಡ್ತೀವಿ, ತೊಟ್ಟಿಗಳು ಮಾಡ್ತೀವಲ್ಲ, ಅದೇ ತರ ಸಿಮೆಂಟ್ ತರ ಮಾಡ್ಬೇಕದು. ಆಯಾ ರಾಸುಗಳ ಅನುಗುಣವಾಗಿ ನಾವು ಆ ತರ ಅಗಲ ಉದ್ದ ಆಳ ಮಾಡಿ ಇದು ಮಾಡ್ಬೇಕು. ಸಿಮೆಂಟ್ ತಟ್ಟಿಗಳ ರೀತಿ ಯಾಕೆ ಮಾಡ್ಬೇಕಾಗುತ್ತೆ ಸಿಮೆಂಟ್ ಮಾಡ್ಬೇಕು ಅಂತ ಹೇಳಿರಿ? ಅಲ್ಲ, ಈ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಮಾಡ್ತೀವಿ, ಅದರಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ, ಗಾಳಿ ಹೋಗ್ತಿರ್ತತಿ, ಹೆಚ್ಚಿನ ಪೌಷ್ಟಿಕಾಂಶಗಳು ಬರಲ್ಲ. ನಾವೇನ್ ಮಾಡ್ತೀವಿ, ಸೈಲೇಜ್ ಪಿಟ್ಟಿಗೆ ಒಳಗಡೆ ಎಲ್ಲ ಪೇಪರ್ ಹಾಕ್ಬೇಕು ಮೇಲೆ, ಅದೆಲ್ಲ 2-4 ಸೆಂಟಿಮೀಟರ್ ಸಮನಾಗಿ ಕಟ್ ಮಾಡ್ಬೇಕು ಮೇವನ್ನ. ಅದನ್ನ ಸಮನಾಗಿ ಪದರ ಪದರ ಪದರವಾಗಿ ತುಂಬತಾ ಹೋಗ್ಬೇಕು, ಅಂದ್ರೆ ಹಸಿರು ಮೇವನ್ನ ಹೋಗ್ಬೇಕು ಹಾಕಬೇಕು ನಾವು. 2-4 ಸೆಂಟಿಮೀಟರ್ ಕಟ್ ಮಾಡಿ ಅದು ತುಂಬತಾ ಹೋಗ್ಬೇಕು. ಅಂದ್ರೆ ತುಂಬೋದು ಯಾವ ತರ ಅಂತಂದ್ರೆ ಲೇಯರ್ ಲೇಯರ್ ಲೇಯರ್ ಅಂದ್ರೆ ಪದರ ಪದರ ಪದರವಾಗಿ ತುಂಬಬೇಕು ನಾವು. ಎಲ್ಲೂ ಆಕ್ಸಿಜನ್, ನಾನು ಹೇಳಿದ ಮೊದಲೇ ಹೇಳಿದ್ದೀನಿ, ಆಕ್ಸಿಜನ್ ಎಂಟ್ರಿ ಆಗದೆ ಅಂದ್ರೆ ಗಾಳಿ ಎಂಟ್ರಿ ಆಗದೆ ಪ್ಯಾಕ್ ಪ್ಯಾಕ್ ಪ್ಯಾಕ್ ಮಾಡ್ತಾ ಹೋಗ್ಬೇಕು ನಾವು. ಸೊ ಹಂಗಾಗಿ ನಾವು ಪದರ ಪದರ ಪದರ ಅಲ್ಲಿವರೆಗೂ ಮಾಡ್ಬೇಕು. ಪ್ಲಾಸ್ಟಿಕ್ ಕವರ್ ಇಂದ ಬಿಗಿಯಾಗಿ ಮುಚ್ಚಬೇಕು. ಅಲ್ಲಿ ಗಾಳಿ ಹೋದ್ರೆ ಏನ್ ಸಮಸ್ಯೆ? ಸಮಸ್ಯೆ ಅದು ಇದಾಗಲ್ಲ, ಸೈಲೇಜ್ ರಸಮೇವ ಆಗಲ್ಲ. ಈಗ ನಾನು ಫಸ್ಟ್ ಹೇಳ್ದಂಗೆ ರಸಮೇವ ಅಂದ್ರೇನು ಅಂತ ಮೊದ್ಲು ಹೇಳ್ಬಿಟ್ಟೆ. ಅನೇರೋಬಿಕ್ ಕಂಡೀಷನ್, ಅನೇರೋಬಿಕ್ ಅಂತಂದ್ರೆ ಆಮ್ಲಜನಕ ರಹಿತವಾಗಿ ನಾವು ಅದನ್ನ ಪ್ಯಾಕ್ ಮಾಡ್ಬೇಕು. ಅದೋದ್ರೆ ನಮಗೆ ಗುಣಮಟ್ಟ ಸಿಗಲ್ಲ, ರಸಮೇವ ಅನಿಸಲ್ಲ. ನಾವು ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕಿ ಗುಂಡಿನೇ ಬೆಸ್ಟ್ ಅದು. ಆ ತರ ಮಾಡ್ಬೇಕು ಅದನ್ನು. ಅದಕ್ಕೆ ನಾವು ಇದು ಜೈವಿಕ ಪದ್ಧತಿ ಆಮ್ಲಜನಕ ರಹಿತ ಅಂತಂದ್ರೆ ನಾವು ವೈಜ್ಞಾನಿಕವಾಗಿ ನಾವು ಹೇಳೋದು ಸರಳ, ಜೊತೆಗೆ ಉಪಯುಕ್ತವಾಗಿರ್ತಕ್ಕಂಥ ರೈತರಿಗೆ ಇದು. ಈಗ ಸಾಮಾನ್ಯವಾಗಿ ನಮ್ಮ ಕೃಷಿಕರು ಅಂದ್ರೆ ಈ ರೀತಿ ನಾವು ರಸಮೇವು ಮಾಡ್ಬೇಕು ಅಂತಂದ್ರೆ ಈಗ ಫಿಟ್ಗಳನ್ನ ಏನ್ ಮನೆ ಹತ್ರ ಮಾಡಿದ್ರೆ ಉತ್ತಮ ಅಥವಾ ಜಮೀನಲ್ಲೇ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ? ನಾವು ಎಲ್ಲಿ ರಾಸುಗಳು ಇರ್ತವೆ, ಈಗ ಕೊಟ್ಟಿಗೆ ಕಟ್ಟಿರ್ತೀವಪ್ಪ ನಾವು, ಕೋಟೆ ಕಟ್ಟಿರ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ನಾವು ಅಲ್ಲೇ ಪಕ್ಕದಲ್ಲಿ ಮಾಡಿದ್ರೆ ಒಳ್ಳೇದು. ಈಗ ನಾವು ಒಂದ್ಸರಿ ನಾವು ರಸಮೇ ಮಾಡಿ ಅಂತ ತಿಳ್ಕೊಂಡು ಮೇವು ಹಾಕೋದಕ್ಕೂ ಸುಲಭ ಆಗುತ್ತೆ. ಕೊಟ್ಟಿಗೆಯಲ್ಲಿ ನಾವು ರಾಸುಗಳು ಕಟ್ತೀವಿ, ಅಲ್ಲೇ ತಕ್ಕೊಂಡು ಮತ್ತೆ ಅದನ್ನ ರಸಮೇವು ರಾಸುಗಳಿಗೆ ಹಾಕಿ ಹಂಗ ಪ್ಯಾಕ್ ಮಾಡ್ಬೇಕು. ನಾವು ಅದಕ್ಕೆ ನಾವೆಲ್ಲಿ ಶೆಡ್ ಇರ್ತತಿ ರಾಸುಗಳು ಇರ್ತವೆ ಅಲ್ಲೇ ಮಾಡೋದು ಉತ್ತಮ. ಯಾಕಂತಂದ್ರೆ ಇದಕ್ಕೆ ಗಾಳಿ ಎಂಟರ್ ಆಗಂಗಿಲ್ಲ, ಜೊತೆಗೆ ನೀರಿನ ಅಂಶನೂ ಒಳಗಡೆ ಹೋಗಂಗಿಲ್ಲ. ಆತರ ಪ್ಯಾಕ್ ಮಾಡ್ಬೇಕು ನಾವು. ಈಗ ಸಾಮಾನ್ಯವಾಗಿ ಈಗ ರಸಮೇವು ಮಾಡ್ಬೇಕು ಅಂತಂದ್ರೆ ಒಂದೇ ರೀತಿಯಾದಂತ ಒಂದು ಮೇವನ್ನ ಬಳಸಿದ್ರೆ ಉತ್ತಮ ಅಂತ ಹೇಳ್ತೀರಾ, ಅಥವಾ ಹಲವಾರು ರೀತಿಯಾದಂತ ಮೇವುಗಳನ್ನ ಬಳಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ಹಲವಾರು ರೀತಿಯಿಂದ ಮಾಡಬಹುದು ಅದು. ಈಗ ಒಂದೇ ರೀತಿ ಈಗ ನೋಡ್ರಿ ಮೆಕ್ಕೆಜೋಳ ಅಂತೀವಿ, ಜೋಳದ್ದು ಬಿಳಿಜೋಳದ್ದು ಇರ್ತದಲ್ಲ ಅದನ್ನ ಮತ್ತೆ ಈ ಮೂರು ವಿಧದಾಗಿರ್ತಕ್ಕಂತ ಮಾಡಬಹುದು. ಬೇರೆ ರಾಗಿ ಮೇವುನು ಮಾಡಬಹುದು, ಮಿಕ್ಸ್ ಮಾಡಬಹುದು. ರಸಮೇವು ಅಂತಂದ್ರೆ ಬರೀ ಹಸಿ ಮೇವಿನಲ್ಲಿ ಅಷ್ಟೇ ಮಾಡ್ಬೇಕು ಅಥವಾ ಒಣಮೇವಿನಲ್ಲಿ ಮಾಡಬಹುದು ಸರ್? ಈಗ ನಾವು ಹಸಿ ಮೇವನ್ನ ಬದಲಾವಣೆ ಮಾಡೋದು, ಅದನ್ನ ಪೌಷ್ಟಿಕಾಂಶ ಬರಂಗ್ ಮಾಡ್ಬೇಕು ನಾವು. ಅದಕ್ಕೆ ನಾವು ವಿಧ ತಳಿಗಳು ಮಾಡಬಹುದು, ಎಲ್ಲ ಮಾಡಬಹುದು. ನಾ ಕಟ್ ಮಾಡೋದಂದ್ರೆ ಹೇಳ್ದಲ್ಲ, 2-4 ಸೆಂಟಿಮೀಟರ್ ಕಟ್ ಮಾಡ್ಬೇಕು. ಅದಕ್ಕೆ ರಸಮೇವಿಗೆ ಡಿಫ್ರೆಂಟ್ ಕ್ರಾಪ್ಗಳು ಮಾಡಬಹುದು ನಾವು. ಈಗ ರಸಮೇವು ಅಂತಂದ್ರೆ ವರ್ಷದ ಯಾವ ಕಾಲದಲ್ಲಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ ನಮ್ಮ ಕೃಷಿಕರು? ಈಗ ಮಳೆಗಾಲದಲ್ಲಿ ಹಸಿ ಮೇವು ಸಿಗ್ತದೆ, ಸಾಮಾನ್ಯ ತೊಂದರೆ ಆಗಲ್ಲ, ಹಸಿಮೇವು ಸಿಗ್ತದೆ ಮಳೆಗಾಲದಲ್ಲಿ. ಓಕೆ, ಇದು ವರ್ಷ ಪೂರ್ತಿ ಮಾಡಬಹುದು, ಬೇಸಿಗೆಯಲ್ಲಿ ಉತ್ತಮವಾಗಿರ್ತದೆ. ಅದನ್ನ ರಸಮೇವು ಮಾಡಿ ನಾವು ಕೊಡೋದ್ರಿಂದ ಹಸಿವುಲ್ಲು ಏನ್ ಪೌಷ್ಟಿಕಾಂಶ ಇರ್ತದೋ ಅದಕ್ಕಿಂತ ಹೆಚ್ಚಿಗೆ ಇರ್ತದೆ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಹೆಚ್ಚು ಅನುಕೂಲ ಆಗ್ತದೆ. ನಾವು ಆ ಪೌಷ್ಟಿಕ ಕೊಡೋದ್ರಿಂದ ಹಸಿಮೇವು ಕೊಟ್ಟಂಗೆ ಆಗುತ್ತೆ, ಪೌಷ್ಟಿಕಾಂಶಗಳು ಚೆನ್ನಾಗಿ ಇದಾಗಿರುತ್ತೆ. ಅದನ್ನ ಅದನ್ನು ಮಾಡ್ಬೋದು ನಾವು. ಅಂದ್ರೆ ಈ ಒಂದು ರಸಮೇವಿನಲ್ಲಿ ಪೋಷಕಾಂಶಗಳು ಅಧಿಕವಾಗಿರುತ್ತವೆ, ಹಾಲಿನ ಒಂದು ಉತ್ಪಾದನೆ ಹೆಚ್ಚುತ್ತೆ ಅಂತ ಹೇಳಿ. ಖಂಡಿತ ಹೆಚ್ಚುತ್ತೆ. ನಾವು ಹಸಿಮೇವು ಕೊಟ್ಟಂಗೆ ಆಗುತ್ತೆ, ಮಳೆಗಾಲದಲ್ಲಿ ನಾವು ಏನು ಹಸಿಮೇವು ಕೊಡ್ತೀವಿ ಅದಕ್ಕಿಂತ ಹೆಚ್ಚಿಗೆ ಪೋಷಕಾಂಶ ಕೊಡೋಕೆ ಮಾಡ್ತೀವಿ. ಈಗ ರಸಮೇವು ಅಂತಂದ್ರೆ ಒಂದ್ಸಲ ನಾವು ಮಾಡ್ಕೊಂಡು ಅದನ್ನ ಎಷ್ಟು ದಿನಗಳವರೆಗೆ ಇಟ್ಕೋಬಹುದು ಸರ್? ನೋಡಿ, ಇದು ಪಿರಿಯಡ್ ಅಂತಂದ್ರೆ ಏನ್ ಮಾಡ್ತೀವಿ, ರಸಮೇವು ಎಲ್ಲ ಕಟ್ ಮಾಡಿ ಹಾಕಿರ್ತೀವಿ, ಪ್ಯಾಕ್ ಮಾಡ್ಬಿಡ್ತೀವಿ. ಮೇಲೆ ಪ್ಯಾಕ್ ಮಾಡಿ 45-60 ದಿನ ಬಿಡ್ಬೇಕು, ಒಂದೂವರೆ ತಿಂಗಳಿಂದ 2 ತಿಂಗಳು ಬಿಡ್ಬೇಕು. ಅದಕ್ಕೆ ಓಪನ್ ಮಾಡಂಗಿಲ್ಲ, ಸೈಲೇಜ್ ಪಿಟ್ ಅಲ್ಲಿ ಹಾಕಿ 45-60 ದಿನ ಇಡ್ತೀವಿ ನಾವು. ಇಟ್ಟು ಆಮೇಲೆ ಪ್ಯಾಕ್ ಮಾಡೋಕಂದ್ರೆ ನಾವು ಪ್ಲಾಸ್ಟಿಕ್ ಕೆಳಗಡೆಯಿಂದ ಬರ್ಬೇಕು, ಪ್ಲಾಸ್ಟಿಕ್ ಕವರು ಮೇಲ್ಗಡೆ ಮುಚ್ಚಿಬಿಡ್ಬೇಕು. ಅನೇರೋಬಿಕ್ ಕಂಡೀಷನ್ ಎಲ್ಲಿ ನೀರು ಗಾಳಿ ಒಳಗಡೆ ಹೋಗಂಗಿಲ್ಲ, ಆ ತರ ಪ್ಯಾಕ್ ಮಾಡ್ಬೇಕು. ನಾವ್ ಈಗ ಆ ಮನೆಯಲ್ಲಿ ಕಟ್ಬೇಕಾದ್ರೆ RCC ಮಡ್ಡಿ ಹಾಕ್ತಿವಲ್ಲ, ಆ ತರ ಪ್ಯಾಕ್ ಮಾಡ್ಬೇಕು. ಟೈಟ್ ಪ್ಯಾಕ್ ಮಾಡ, ಮೇಲೆ ಮಣ್ಣಾಕಿ ಪ್ಯಾಕ್ ಮಾಡಿದ್ರೆ 1.5-2 ತಿಂಗಳಿಗೆ ಒಳ್ಳೆ ಪೌಷ್ಟಿಕಾಂಶ ಬರ್ತದೆ. ಇದು ವರ್ಷದ್ದಕ್ಕೂ ನಾವು ಮೇಯಿಸ್ತಾ ಹೋಗ್ಬೋದು. ಆಗಿಂದಾಗಿಂದ ಮಾಡ್ಕೊಳ್ತಾ ರಾಸುಗಳಿಗೆ ಏನ್ ಗೊತ್ತಾ, ನಾವು ಹಸಿಮೇವು ಪೌಷ್ಟಿಕಾಂಶ ಎಷ್ಟು ಸತ್ವ ಭರಿತ ಇರ್ತದೆ ಅಷ್ಟೊಂದು ಪೌಷ್ಟಿಕಾಂಶ ಇರ್ತದೆ, ಹಂಗೆ ಇದಾಗುತ್ತೆ. ಅದು ಅಷ್ಟೊಂದು ರಸಮೇವು ನಾವು ಲವಣಗಳಾಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಎಲ್ಲಾ ಕೊಡ್ತದೆ ಅದು. ರಸಮೇವು ಅಂತಂದ್ರೆ ಎಲ್ಲಾ ಇತ ಅಂತ. ಈಗ ಒಂದ್ಸಲ ನಾವು ರಸಮೇವು ಉತ್ಪಾದನೆ ಮಾಡಿದೀವಿ ಅಂದ್ರೆ ವರ್ಷವಿಡೀ ಇಟ್ಕೋಬಹುದು ಅದನ್ನ? ಇಟ್ಕೋಬಹುದು, ಏನು ಹಾಳಾಗಲ್ಲ. ಹೇಳದಲ್ಲ ಹಾಳಾಗಲ್ಲ, ನಾವೆಷ್ಟು ಪ್ಯಾಕ್ ಮಾಡ್ಬೇಕು ಅಷ್ಟೇ ಟೈಟ್ ಪ್ಯಾಕ್ ಮಾಡ್ಬೇಕು. ಒಂದ್ಸಾರಿ ರಸಮೇವು ಇಷ್ಟ ಅಂತ ತಗೋಬೇಕು ನಾವು, ತಗೊಂಡು ಮತ್ತೆ ಅತ್ತೆ ಪ್ಯಾಕ್ ಮಾಡ್ಬೇಕು. ಆಗಿರುತ್ತೆ 1-2 ತಿಂಗಳಿಗೆ ಅಂತಂದ್ರೆ ಅದು ಬಂದಿರುತ್ತೆ, ಪಾಕಕ್ಕೆ ಬಂದಿರುತ್ತೆ. ಅದನ್ನ ನಾವು ಕ್ಲೀನ್ ಮಾಡ್ಕೊಂಡು ನಾವು ತೆಗಿತಾ ಹೋಗ್ಬೇಕು, ತೆಗ್ದಂಗೆಲ್ಲ ನಾವು ಅದೇ ತರ ಪ್ಯಾಕ್ ಮಾಡ್ಬೇಕು, ಗಾಳಿ ಎಂಟರ್ ಆಗಂಗಿಲ್ಲ. ಈಗ ಮಳೆಗಾಲದಲ್ಲಿ ಈಗ ಗುಂಡಿ ಹೊಡೆದು ಈಗ ರಸಮೇವು ಉತ್ಪಾದನೆ ಮಾಡಿದಾಗ ಅವ್ರು ಏನಾದ್ರೂ ಒಳಗಡೆ ಎಲ್ಲ ಸರಿಯಾಗಿ ಪ್ಯಾಕ್ ಮಾಡಲಿಲ್ಲ, ನೀರಿನ ಒಂದು ಬಸಿ ಬಂತು ಅಂದ್ರೆ ಕೆಡ್ತದು. ಅದು ಹೇಳದಲ್ಲ, ಗಾಳಿ ನೀರು ಹೋಗ್ಲೇಕೂಡುದು, ಹೋದ್ರೆ ಅದು ರಸಮೇವು ಆಗಲ್ಲ. ಅದು ಈಗ ಜೈವಿಕ ತಂತ್ರಜ್ಞಾನದಲ್ಲಿ ಸರಳ ಮತ್ತು ಸಂಗ್ರಹ ಮಾಡೋದು ಉಪಯುಕ್ತ ಅಂತ ನಾನು ಹೇಳ್ತೀನಿ. ನಾನು ಅಲ್ಲಿ ನೀರು ಗಾಳಿ ಹೋಗಂಗೆ ಇಲ್ಲ, ಅನೇರೋಬಿಕ್ ಕಂಡೀಷನ್. ಅದು ಪೌಷ್ಟಿಕಾಂಶ ಆಗ್ಬೇಕಂತಂದ್ರೆ ಆ ಕಂಡೀಷನ್ ಬರ್ತದದು, ಆ ತರ ಮಾಡ್ಬೇಕು ನಾವು. ಈಗ ಸಾಮಾನ್ಯವಾಗಿ ನಿಮ್ಮ ಒಂದು ಪಶು ಆಸ್ಪತ್ರೆಯಿಂದ ನಮ್ಮ ಕೃಷಿಕರಿಗೆ ಈ ಒಂದು ರಸಮೇವು ಉತ್ಪಾದನೆ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡ್ತೀರಿ ಸರ್? ಏನಾದ್ರೂ ತರಬೇತಿ ಇಂತ ಏನಾದ್ರು ಕೊಡ್ತೀರಾ? ಅಲ್ಲ, ತರಬೇತಿ ಸೆಂಟರ್ಗಳಿದಾವೆ ನಮ್ಮ ದಾವಣಗೆರೆ ಜಿಲ್ಲೆ. ದಾವಣಗೆರೆಯಲ್ಲಿ ತರಬೇತಿ ಕೇಂದ್ರ ಅಂತ ಇದೆ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಯಾವ್ದು ತರಬೇತಿ ಮಾಡಬೇಕು ಅದು ಒಂದು ಟಾಪಿಕ್ ಇರ್ತದೆ. ಅದ್ರ ಬಗ್ಗೆ ಒಂದ್ಸರಿ ಹೇಳ್ತಾರೆ, ಅದ್ರ ಬಗ್ಗೆ ತರಬೇತಿ ಕೊಡ್ತಾರೆ ರೈತರಿಗೆ, ರಸಮೇವು ಬಗ್ಗೆ ಎಲ್ಲದ್ರ ಬಗ್ಗೆ ಕೊಡ್ತೀವಿ. ಈಗ ನೀವು ನಿಮ್ಮ ಒಂದು ತಾಲೂಕಿನಿಂದ ಅಂದ್ರೆ ರೈತರನ್ನೆಲ್ಲ ಕಳಿಸ್ತೀರಾ ಇಲ್ಲಿಗೆ? ಕಳಿಸ್ತೀವಿ, ಖಂಡಿತ ಕಳಿಸ್ತೀವಿ. ತರಬೇತಿ ಇದ್ದಾಗ ಎಲ್ಲ ಕಳಿಸ್ತೀವಿ. ತರಬೇತಿಗೆ ಕಳಿಸ್ಬೇಕು ಅಂತ ವರ್ಷಕ್ಕೆ ಇಷ್ಟು ಜನ ಅಂತ ಇರ್ತದೆ. ಅದಕ್ಕೆ ತಿಂಗಳ ಏನೇನು ಟಾರ್ಗೆಟ್ ಇರ್ತದೆ ಆ ಟಾರ್ಗೆಟ್ ಪ್ರಕಾರ ಕಳಿಸ್ತೀವಿ. ಅಲ್ಲಿ ತರಬೇತಿ ಕೊಟ್ಟು ಕಳಿಸ್ತಾರೆ. ಅವರಿಗೆ ಊಟ ಎಲ್ಲ ಫ್ರೀ ಇರ್ತದೆ. ತರಬೇತಿ 2-3 ದಿನ ಇರ್ತದೆ. ತರಬೇತಿ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ. ಈಗ ದಾವಣಗೆರೆ ಒಳಗಡೆ ಹೋಗಿ ಈಗ ತರಬೇತಿ ಪಡ್ಕೊಂಡು ಬಂದಿರ್ತಾರೆ ಅಂತ ರೈತರು ಏನಾದ್ರೂ ರಸಮೇವು ಉತ್ಪಾದನೆಗೆ ಏನಾದ್ರು ಮುಂದೆ ಬಂದಾರ? ನಮ್ ಜಮೀನು ತಾಲೂಕ ಒಂದಿಬ್ರು ಮೂರ್ ಮಾಡ್ಯಾರ, ಅದೇ 5-6 ವರ್ಷ ಆಯ್ತು. ದೊಡ್ಡಹಳ್ಳಿ ಒಬ್ರು ಮಾಡಿದ್ದಾರೆ, ಬಿಳಿಚೋಡ ಒಬ್ರು ಮಾಡಿದ್ದಾರೆ. ರಸಮೇವು ಬಗ್ಗೆನೆ ಸೈಲೇಜ್ ಪಿಟ್ ಮಾಡಿ ರಸಮೇವು ಮಾಡ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ಅನುಕೂಲ ಈ ರಸಮೇವು ಕೊಡೋದ್ರಿಂದ. ಹೌದೌದು, ನಾ ಹೇಳಿದಲ್ಲ ಮೇವು ತಯಾರು ಮಾಡ್ಕೊಂಡು ವರ್ಷದಕ್ಕೂ ಕೊಡ್ಬೋದು, ಪೌಷ್ಟಿಕಾಂಶ ಕೊಡ್ಬೋದು ನಾವು. ಹಂಗಾಗಿ ಸಮಸ್ಯೆ ಏನಿಲ್ಲ. ಈ ರಸಮೇವು ಅಂತಂದ್ರೆ ಸಾಮಾನ್ಯವಾಗಿ ಅಂದ್ರೆ ಬರೇ ಹಸುಗಳಿಗೆ ಅಷ್ಟೇ ಕೊಡ್ಬೇಕಾಗುತ್ತಾ? ಅಂದ್ರೆ ಪಶುಗಳಿಗೆ, ಎಲ್ಲಾ ಪಶುಗಳಿಗೆ ಕೊಡ್ಬೋದು? ಎಲ್ಲ ಪಶುಗಳು, ಎತ್ತು ಎಮ್ಮೆ ಹಸುಗಳು ಎಲ್ಲಕ್ಕೂ ಕೊಡ್ಬೋದು. ನಾ ಇನ್ನೊಂದು ಏನ್ ಗೊತ್ತಾ, ಇದು ರಸಮೇವು ಮಾಡ್ಬೇಕಾದ್ರೆ ಹೇಳಿದಲ್ಲ ಪದರ್ ಪದವಾಗಿ ಹಾಕ್ತೀವಿ, ಹಾಕಿ ಅದ್ರ ಜೊತೆಗೆ 1-2% ಉಪ್ಪು ಹಾಕ್ಬೇಕು. ಉಪ್ಪು ಯಾಕೆ ಹಾಕ್ಬೇಕು ಸರ್? ಅದನ್ನ ಪಾಕ ಬರ್ಬೇಕಂದ್ರೆ ಉಪ್ಪು ಹಾಕ್ಬೇಕು. ನೋಡ್ರಿ ರಸಮೇವು ಹಳದಿ ಹಸಿರು ಬರ್ತದೆ, ಅದು ಪಾಕ ಆಗಿರೋದು ಪೌಷ್ಟಿಕಾಂಶ ಆಗಿ ನಾವು ಬಿಚ್ಚಿದಾಗ ಹಸಿರು ಮೇವು ಹಾಕಿತ್ತಲ್ಲ ಅದು ಹಳದಿ ಹಸಿರಾಗುತ್ತೆ. ಒಂದು ರುಚಿಯಾಗಿರ್ತದೆ, ವಾಸನೆ ಹುಳಿ ಇರ್ತದೆ. ಅದು ಯಾಕಂದ್ರೆ ನಾವು ಉಪ್ಪು ಹಾಕಿರ್ತೀವಿ ನೋಡ್ರಿ, ಅದು ಪೌಷ್ಟಿಕಾಂಶ ಆಗಿ ಹುಳಿ ಇರ್ತದೆ. ಆಹಾರ ರಾಸುಗಳು ತಿನ್ನೋದಕ್ಕೂ ಟೇಸ್ಟ್ ಇರ್ತದೆ, ಈ ತರ ಇರ್ತದೆ. ಈಗ ಕುರಿಮೇಕೆಗಳೆಲ್ಲ ತಿಂತಾವ? ತಿಂತಾವೆ. ನಾವ್ 2-4 cm ಕಟ್ ಮಾಡ್ತೀವಲ್ಲ, ಅಂದ್ರೆ ಎಲ್ಲ ಒಂದ್ ಕಡೆ ಕುರಿ ಮೇಕೆಗಳಿಗೆ ಕೊಡೋದ್ರಿಂದ ದಷ್ಟಪುಷ್ಟಿಯಾಗಿ ಬಂದು ಒಳ್ಳೆಯ ಒಂದು ಮಾಂಸದಿಂದ ಕೂಡಿರ್ತಾವಲ್ಲ? ಖಂಡಿತ ಮಾಡಬಹುದು. ಈಗ ಸಾಕಷ್ಟು ಅಂತಂದ್ರೆ ಖರ್ಚು ಬರುತ್ತೆ ಸರ್ ಈ ರಸಮೇವು ಮಾಡಬೇಕಾದ್ರೆ? ಖರ್ಚು ಬರ್ತದೆ. ಸಾಮಾನ್ಯ ಮಾಡೋದು 10-15 ಹಸುಗಳು ಇಟ್ಕೊಂಡಿರ್ತಾರಲ್ಲ, ಹಸು ಎಮ್ಮೆಗಳು, ಅಂತವ್ರೆ ಮಾಡೋದು. ಸಾಮಾನ್ಯ 2-3 ಹಸು ಇಟ್ಕೊಂಡಾರೆ ಮಾಡಲ್ಲ. ಈಗ ಕುರಿ ಮೇಕೆಗಳಿಗೆಲ್ಲ ಸಾಮಾನ್ಯ ಕೊಡಲ್ಲ ಅಂತೀರ? ಕೊಡಲ್ಲ. ಈಗ ನಾವು 2-4 cm ಅಂತ ಹೇಳಿದ್ನಲ್ಲ, ಕುರಿಗಳು ತಿನ್ನೋದಕ್ಕೆ ಅಷ್ಟಿದಿಲ್ಲ. ಏನು ಈ ತೊಗರಿ ಒಟ್ಟು ಶೇಂಗಾ ಒಟ್ಟು ಅದು ಮಾತ್ರ ಬಣವೆ ಹಾಕಿ ತಿನ್ನಿಸ್ತಾರೆ, ಕುರಿ ಮೇಕೆ ಕಡಿಮೆ. ಈಗ ಸ್ಟಾಲ್ ಪದ್ಧತಿಯಲ್ಲಿ ಅಂತಂದ್ರೆ ಕೂಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡಿರ್ತಾರೆ ಅಂತ ರೈತರು ಏನಾದ್ರೂ ಮೇವು ಬೆಳ್ಕೊಳ್ತಾರೆ? ಈ ಸ್ಟಾಲ್ ಫೀಡಿಂಗ್ ಮಾಡಕಂದ್ರೆ ಹೊರಗಡೆ 1-2 ಎಕರೆ ಜಮೀನ್ ಮಾಡ್ಕೊಂಡಿರ್ತಾರೆ, ಶೆಡ್ ಹಾಕಿರ್ತಾರೆ. ಹೇಳೋಣ ತೊಗರಿ ಒಟ್ಟು ಶೇಂಗಾ ಒಟ್ಟು ಇರ್ತದೆ, ಅದನ್ನ ಬಿಡ್ತಾರೆ ಹೊರಗಡೆಗೆ. ಸ್ಟಾಲ್ ಫೀಡಿಂಗ್ 1-2 ಗಂಟೆ ಬಿಡ್ಬೇಕು, ಅದು ಬಿಸಿಲಿಗೆ ಹೋಗಿ 1-2 ಗಂಟೆ ಬಂದ್ರೆ ಆರೋಗ್ಯಕ್ಕೂ ಚೆನ್ನಾಗಿರ್ತದೆ. ವೈಟಮಿನ್ ಡಿ ಏನ್ ಸೂರ್ಯನಿಂದ ಬೆಳಗ್ಗೆ ಬಂದಿರ್ತದೆ, ಅಭಿವೃದ್ಧಿನೂ ಆಗುತ್ತೆ, BMR ಚೆನ್ನಾಗಾಗುತ್ತೆ, ಒಳ್ಳೆ ಮೇವು ತಿಂತವೆ. ಈಗ ನೋಡ್ರಿ ಸೂರ್ಯನಿಂದ ಬಂದಕ್ಕಂತ ಕಿರಣಗಳಿಂದ ವೈಟಮಿನ್ ಡಿ ಸಿಗುತ್ತೆ. ವೈಟಮಿನ್ ಡಿ ಸಿಗೋದ್ರಿಂದ ಮೂಳೆಗೆ, ಜೀರ್ಣಕ್ರಿಯೆ, ಕಣ್ಣಿಗೆ, ಚರ್ಮಕ್ಕೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಆದ್ರಿಂದ 1-2 ಗಂಟೆ ಹಂಗೆ ಅಡ್ಡಾಡ್ಕೊಂಬಂದು ಆಮೇಲೆ ಕಟ್ಟಿ ಮಾಡ್ಕೊಳ್ಳಿ, ಅದೇ ಪದ್ಧತಿ ಬೆಸ್ಟ್ ಅದು. ಈಗ ಎಲ್ಲಕ್ಕೂ ರಸಮೇವು ಕೊಡ್ಬೇಕಂತಂದ್ರೆ ಇಲ್ಲಿ ಖರ್ಚು ಜಾಸ್ತಿ ಆಗುತ್ತಲ್ವಾ ಕುರಿ ಮೇಕೆಗಳಿಗೆಲ್ಲ? ಜಾಸ್ತಿ ಆಗುತ್ತೆ. ಈಗ ಸಾಕಷ್ಟು ಕುರಿ ಮೇಕೆ ಸಾಕಂತವ್ರು ಅಡವಿ ಮೇವು ಅಡವಿ ನೀರು ಅಂತೇಳಿ ಮಾಡಿದಾಗ ಅವರಿಗೆ ಎಲ್ಲ ಒಂದ್ ಕಡೆ ಈ ಒಂದು ಕುರಿಗೆ ಸಾಕಾಣಿಕೆಯಲ್ಲಿ ಆದಾಯ ಕಾಣಬಹುದು. ಕಾಣುತ್ತೆ. ಅಂದ್ರೆ ಹೆಚ್ಚಾಗಿ ಈ ರಸಮೇವನ್ನ ನಮ್ಮ ಹೈನುಗಾರಿಕೆ ಮಾಡುವಂತವ್ರೇ ಮಾಡ್ತಾರೆ. ಸರ್, ಈ ರಸಮೇವು ಕೊಡೋದ್ರಿಂದ ಅಂದ್ರೆ ಈ ಒಂದು ಹಸುಗಳಲ್ಲಿ ಹಾಲಿನ ಉತ್ಪಾದನೆ ಅಷ್ಟೇ ಹೆಚ್ಚುತ್ತಾ ಅಥವಾ ಅದರಲ್ಲಿ ಈಗ ಫ್ಯಾಟ್ ಡಿಗ್ರಿ ಇದೆಲ್ಲಾನು ಹೆಚ್ಚಾಗುತ್ತೆ? ಎಲ್ಲ ಹೆಚ್ಚಾಗುತ್ತೆ ನೋಡ್ರಿ. ಈ ರಸಮೇವು ತಿನ್ನಿಸೋದ್ರಿಂದ ಹಾಲು ಜಾಸ್ತಿ ಆಗುತ್ತೆ, ಫ್ಯಾಟು, SNF ಎಲ್ಲದೂ ಇಂಪ್ರೂವ್ ಆಗುತ್ತೆ. ಜೊತೆಗೆ ಹಾಲು ಕೊಡೋದು ಜಾಸ್ತಿ ಆಗುತ್ತೆ, ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ, ಯಾವುದು ಆರೋಗ್ಯನೂ ಚೆನ್ನಾಗಿರ್ತದೆ. ರಸಮೇ ಕೊಡೋದ್ರಿಂದ ಬಾಡಿ ಡೆವಲಪ್ಪು ಆಗುತ್ತೆ, ಅಭಿವೃದ್ಧಿನೂ ಆಗುತ್ತೆ, ತಳಿ ಅಭಿವೃದ್ಧಿನೂ ಆಗುತ್ತೆ. ಬೇಗ ಬೆದೆಗೆ ಬಂದು ಗಬ್ಬ ಕಟ್ಟಿ ಕರು ಆಗ್ತವೆ. ಎಲ್ಲಾ ರೀತಿಯಿಂದ ಒಳ್ಳೇದು ರಸಮೇ ಕೊಡೋದ್ರಿಂದ. ಈಗ ನಮ್ ರೈತರು ಹೊರಗಡೆಯಿಂದ ಈಗ ಹಿಂಡಿ ಭೂಸ ತಂದು ಕೊಡೋದ್ರಿಂದ ಸಾಕಷ್ಟು ಖರ್ಚು ಬರುತ್ತೆ ಅಲ್ವಾ? ಎಲ್ಲ ಒಂದ್ ಕಡೆ ರಸಮೇವು ಯಾಕೆ ಮಾಡ್ಕೋಬಾರ್ದು ಸರ್? ಮಾಡ್ಕೋಬಹುದು. ಅವರು ಈಗ ಅಷ್ಟೊಂದು ರಿಸ್ಕ್ ತಗೊಳಕ್ ತಯಾರಿಲ್ಲ. ಈಗ 5-10 ಅಂತಂದ್ರೆ ನಮ್ ಜಗಳೂರು ತಾಲೂಕಲ್ಲಿ ಸುಮಾರು ಜನ ಇದ್ದಾರೆ, ರಸಮೇ ಮಾಡ್ಕೊಂಡಿಲ್ಲ ಅವರು. ಈಗ ಅದು 1.5-2 ತಿಂಗಳು ಕಾಯ್ಬೇಕಲ್ಲ, ಮಾಡ್ಬೇಕು ಕಾಯ್ಬೇಕು, ಆ ತಾಳ್ಮೆ ಇಲ್ಲ ಜನಗಳಿಗೆ. ನಾವ್ ಏನ್ ಹಸುಗಳು 10 ತರ್ತೀವಿ, ತಂತ 1-15 ದಿನದಲ್ಲಿ ಕರ ಹಾಕ್ಬೇಕು, ಹಾಲು ಕೊಡ್ಬೇಕು, ಅವಾಗ ಇನ್ಕಮ್ ಆದಾಯ ನೋಡ್ಬಿಡ್ತಾರೆ. ಸುದೀರ್ಘವಾಗಿ ಇದು ಮಾಡಲ್ಲ, ತಕ್ಷಣ ಆದಾಯ ಬಂದ್ಬಿಡ್ಬೇಕು, ಆ ತರ ಮಾಡ್ತಾರೆ. ಒಂದಿಬ್ರು ಮೂರ್ ಮಾಡಿದ್ದಾರೆ ನಮ್ಮ ಜಗಳೂರು ತಾಲೂಕಲ್ಲಿ, ಒಳ್ಳೆ ಚೆನ್ನಾಗಿ ನಡೀತಾ ಇದಾವೆ. ಈಗ ಒಳ್ಳೆ ದಷ್ಟಪುಷ್ಟಿಯಾಗಿ ಬರ್ತಾವಲ್ವಾ? ಹೌದೌದು. ಅಂದ್ರೆ ನಮ್ಮ ರೈತರಿಗೆ ಎಲ್ಲೇ ಒಂದ್ ಕಡೆ ಈ ಒಂದು ತರಬೇತಿ ಕೊಟ್ಟರೆ ಉತ್ತಮ ಅಂತ ಅನಿಸುತ್ತೆ? ತರಬೇತಿ ಕೊಡ್ತೀವಿ ಖಂಡಿತ. ಅದರ ಬಗ್ಗೆ ಮಾಹಿತಿ ಇಲ್ಲ ಅನಿಸುತ್ತೆ? ಅಲ್ಲ ಹೇಳಿದ್ನಲ್ಲ, ಮಾಹಿತಿ ಇದೆ, ಅದು ಮಾಡೋದು ಕಡಿಮೆ. ಈಗೆಲ್ಲ ನಮ್ಮ ತಳವಾಡು ಸಿರಿಗೆರೆ ಸ್ವಾಮೀಜಿಗಳು ಎಲ್ಲ ಹೋರಾಟ ಮಾಡಿ ಎಲ್ಲ ಮಾಡಿ ನೀರು ತರಿಸ್ಬಿಟ್ರು ಜಗಳೂರು ತಾಲೂಕಿಗೆ, ಎಲ್ಲಿ ನೋಡಿದ್ರು ಅಡಿಕೆ. ಹಂಗಾಗಿ ಈಗ ಹೈನುಗಾರಿಕೆಗೆ ಒತ್ತು ಕೊಡ್ತಾರೆ, ಎಲ್ಲ ಅಡಿಕೆ ಜಾಸ್ತಿ ಬೆಳೀತಾರೆ, ಬಹಳ ಸಮೃದ್ಧಿ ಇದೆ ಜಗಳೂರು ತಾಲೂಕಿಗೆ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಚನ್ನಗಿರಿ ತಾಲೂಕು ಹೆಂಗಿತ್ತು, ಮುಂದಿನ ಇನ್ನೊಂದು 5-6 ವರ್ಷಗಳಲ್ಲಿ ನಮ್ಮ ಜಗಳೂರು ಅಷ್ಟೇ ಅದ್ಭುತವಾಗಿ ಆಗುತ್ತೆ. ಅಷ್ಟೇ ಎಲ್ಲ ಅಡಿಕೆ ಹಾಕಿದ್ದಾರೆ, ಅಡಿಕೆ ಬೆಳೆ ಜಾಸ್ತಿ ಆಗುತ್ತೆ. ಈಗ ಅಡಿಕೆಗೆ ಗೊಬ್ಬರ ಬೇಕಂತಂದ್ರೆ ಹೈನುಗಾರಿಕೆ ಮಾಡಲೇಬೇಕಲ್ಲ. ಹೈನುಗಾರಿಕೆ ಬೇಕು, ಕುರಿ ಮೇಕೆ ಗೊಬ್ಬರ ಬೇಕು ಬೇಕು. ನಮ್ಮ ಜಗಳೂರು ತಾಲೂಕಲ್ಲಿ ಇದೆ 130,000 ಕುರಿ ಮೇಕೆಗಳಿದಾವೆ. ದಾವಣಗೆರೆ ಜಿಲ್ಲೆ ನಮ್ದೇ ಫಸ್ಟ್ ಕುರಿ ಮೇಕೆ ಸಾಕಾಣಿಕೆಯಲ್ಲಿ. ಅಷ್ಟು ಮಂದಿ ಬಂದಾರೆ ನಮ್ದು. ಹೌದೌದು ಸರ್. ಹಸು ಸಾಕಾಣಿಕೆಯಲ್ಲಿ ಇದೆ, ಮೊನ್ನೆ ಸೆನ್ಸಸ್ ಆಯ್ತಲ್ಲ ಕಳ್ಸ ಸರಿ ಆಗೈತೆ. ಎತ್ತುಗಳು ಕಡಿಮೆ. ಯಾಕೆ ಸರ್ ಎತ್ತುಗಳ ಸಂಖ್ಯೆ ಕಡಿಮೆ? ಎಲ್ಲ ಮೆಕ್ಯಾನಿಕಲ್ ಆಗ್ಬಿಡ್ತಲ್ಲ, ಎಲ್ಲ ಟ್ರ್ಯಾಕ್ಟರ್ಗಳು ಇಟ್ಕೊಂಡು ಅದಿಟ್ಕೊಂಡು ಮಾಡಿದ್ರು ಸಾಕೋದು ಆಗಲ್ಲ ಅವ್ರ ಕೈಲಿ. ಹೇಳೋದಲ್ಲ ಜನರಿಗೆ ಬೇಕಾ, ಈಗ ನಾವು ಬೇಕಾಗಿರೋದು ಆದಾಯ ಬೇಕು, ಸಡನ್ ಆಗಿ ಬರ್ಬೇಕು ಅದು. ಅವ್ರ ಎತ್ತುಗಳು ಕಟ್ಕೊಳ್ಳಲ್ಲ, ಒಂದು ಲಕ್ಷ ಕೊಟ್ಟು ಎತ್ತಂದು ವ್ಯವಸಾಯ ಮಾಡೋದು ತಾಳ್ಮೆ ಇಲ್ಲ. ಆವನ ಕಾರಣಕ್ಕೆ ಈಗ ಟ್ರ್ಯಾಕ್ಟರ್ಗಳು ಇಟ್ಕೊಂಡರೆ ಟ್ರ್ಯಾಕ್ಟರ್ನಲ್ಲಿ ಓಡಿಸ್ತಾರೆ, ಹಸುಗಳು ಎಮ್ಮೆಗಳು ಸಾಕ್ತಾರೆ, ಕುರಿ ಮೇಕೆ. ಈಗ ಹೇಳ್ತಾರೆ ಸರ್ ದೇಶದ ಬೆನ್ನೆಲುಬು ರೈತ, ರೈತನ ಬೆನ್ನೆಲುಬು ಎತ್ತುಗಳು ಸರ್ ಇವತ್ತು. ಹೌದೌದು. ಈಗ ಒಂದು ಕೃಷಿಯಲ್ಲಿ ಎತ್ತುಗಳು ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ? ಈಗ ಟ್ರ್ಯಾಕ್ಟರ್ಗಳಿಂದ ಎಲ್ಲದನ್ನ ನಾವು ಉಳುಮೆ ಮಾಡಕ್ಕಾಗಲ್ಲ. ಹೌದು ಖಂಡಿತ. ಈಗ ಬಿತ್ತನೆ ಮಾಡಿ ಮೇಲೆ ಒಳ ಬೇಸಾಯ ಮಾಡಬೇಕಾಗತ್ತೆ, ಎಡೆಕುಂಟೆ ಹೊಡಿಬೇಕಾಗತ್ತೆ, ಅವಕ್ಕೆಲ್ಲ ನಾವು ಕಟ್ಲೇಬೇಕು. ಈಗ ಎಲ್ಲೋ ಒಂದ್ ಕಡೆ ಈಗ ಔಷಧಿಗಳು ಸಿಂಪಡಣೆ ಮಾಡಿ ಕಳೆ ತೆಗಿಬಹುದು, ಅಂದ್ರೆ ಮಣ್ಣಿನ ಗುಣಮಟ್ಟ ಹಾಳಾಗುತ್ತಲ್ಲ ಸರ್? ಹಾಳಾಗುತ್ತೆ. ಲಾಸ್ಟ್ ನಾನು ಬಹಳ ಸರಿ ಹೇಳಿದೀನಿ ನೋಡಪ್ಪ, ಗಂಜಲ ಮತ್ತೆ ಗೊಬ್ಬರ ತಗೊಂಡೋಗಿ ಹೊಲಕ್ಕೆ ಹಾಕಿದ್ರೆ ಖಂಡಿತ ಒಳ್ಳೆ ಇಳುವರಿ ಬರ್ತದೆ, ಕ್ವಾಲಿಟಿ ಚೆನ್ನಾಗಿರ್ತದೆ, ಆ ಮಣ್ಣಿನ ಫಲವತ್ತತೆ ಚೆನ್ನಾಗಿರ್ತದೆ, ಅದರಿಂದ ಬೆಳೆದಂತ ಕಾಳುಗಳು ಎಲ್ಲಾನು ನಮಗೆ ಆರೋಗ್ಯಕರವಾಗಿರ್ತದೆ. ಮೊನ್ನೆ ಪೇಪರಲ್ಲಿ ಓದ್ದೆ, ಅವ್ರ ಹೊಲಗಳಲ್ಲಿ ಅವ್ರಿಗೋಸ್ಕರ ಫ್ಯಾಮಿಲಿಗೆ ಬೆಳ್ಕೊಳ್ತಾರಂತೆ ರಾಗಿ ಜೋಳ ಭತ್ತ, ಸಾವಯವ ಕೃಷಿ. ಅವ್ರು ಹೆಂಗಿದ್ರು ಗೊತ್ತಾ, ಆರೋಗ್ಯ ತುಂಬಾ ಚೆನ್ನಾಗಿದೆ. ಆ ಒಂದು ಬೆಳೆಯೋದ್ರಿಂದ ಆರೋಗ್ಯ ಚೆನ್ನಾಗಿರ್ತತಿ. ಆ ಒಂದು ಕಾರಣದಿಂದ ಸಾವಯವ ಗೊಬ್ಬರ ಹಾಕಿ ಬೆಳೆದ್ರೆ ಒಳ್ಳೇದು. ಈಗೆಲ್ಲ ಈಗ ರಸಮೇವ ಮಾಡ್ಕೊಳ್ಬೇಕು ಅಂತಂದ್ರೆ ಸರ್ ನಿಮ್ಮ ಇಲಾಖೆಯಿಂದ ಏನಾದ್ರೂ ಸಬ್ಸಿಡಿ ಏನಾದ್ರೂ ಇದೆಯಾ? ಸಬ್ಸಿಡಿ ಮೊದಲಿತ್ತು, ರಸಮೇವ ಮಾಡೋದಕ್ಕೆ ಇತ್ತು, ಸುಮಾರು 7-8 ವರ್ಷದಿಂದೆ. ಈಗೆಲ್ಲ ತೆಗೆದುಬಿಟ್ಟಿದ್ದಾರೆ. ಕೊಟ್ರೆ ಉತ್ತಮ ಅಂತ ಅನಿಸುತ್ತಲ್ಲ ಸರ್? ಕೊಟ್ಟರೆ ಉತ್ತಮ, ಸರ್ಕಾರಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ, ಮಾಡ್ಬೇಕಲ್ಲ ಸರ್ಕಾರಗಳು. ರೈತರಿಗೆ ಯಾವುದೇ ಕಡೆಯಿಂದ ಒಂದ್ ಸ್ವಲ್ಪ ಅವರಿಗೆ ಸಬ್ಸಿಡಿ ಹಣಕಾಸಿನ ನೆರವು ಇತ್ತಂದ್ರೆ, ಸಹಾಯಧನ ನೆರವು ಬಂದ್ರೆ ಖಂಡಿತ ಸಾಕಷ್ಟು ಜನ ರೈತರು ಮುಂದೆ ಬರ್ತಾರಲ್ಲ, ಮುಂದೆ ಬರ್ತಾರೆ, ಮಾಡೋದಕ್ಕೆ ಬರ್ತಾರೆ. ಸರ್ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಈಗಾಗಲೇ, ಈಗ ಅಂದ್ರೆ ಮಳೆಗಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬಹುದು ಸರ್ ಈ ಒಂದು ಪಶುಗಳನ್ನ? ಮುಂಗಾರು ಸ್ಟಾರ್ಟ್ ಆಗೈತೆ, ಜುಲೈ ತಿಂಗಳು ಆದ್ಮೇಲೆ ಅಸಮಯ ಬರ್ತದೆ, ಹೈನುಗಾರಿಕೆ ಚೆನ್ನಾಗಾಗುತ್ತೆ, ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಈಗೆಲ್ಲ ಏನಾದ್ರೂ ಇವು ಲಸಿಕೆಗಳನ್ನ ಹಾಕಂತ ಕಾಲು ಕಾಲುಭಾಗದ ಲಸಿಕೆ ಆಯ್ತು, ಕಳೆದ ತಿಂಗಳು ಮುಗಿದೋಯ್ತು. ಈಗ ಈ ತಿಂಗಳಲ್ಲಿ ಇದಿದೆ, ಬ್ರುಸಲ್ಲ ಇದೆ ಲಸಿಕೆ, ಅದು ಹೆಣ್ಣು ಕರುಗಳು ಮಾತ್ರ ಹಾಕೋದು, ಹಸು ಕರು ಎಮ್ಮೆ ಕರುಗಳು, ಅದು ಫೀಮೇಲ್ ಬ್ರುಸಲ್ಲ. ಈ ತಿಂಗಳು ಪ್ರೋಗ್ರಾಮ್ ಇದೆ, 5-6 ತಿಂಗಳಿಗೊಂದ್ಸರಿ ಇದು ಬ್ರುಸಲ್ಲ ಇರ್ತದೆ. ಕಳೆದ ತಿಂಗಳು ಈಟಿ ಕರುಳು ಬೇರೆ, ಕುರಿ ಮೇಕೆಗಿತ್ತು ಪ್ರೋಗ್ರಾಮು. ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ಅಂದ್ರೆ ರಸಮೇವು ಮಾಡಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್ ನಮ್ಮ ಕೃಷಿಕರಿಗೆ? ಇಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲೇನಿಲ್ಲ. ಈಗ ರೈತರು ಮಾಡ್ಕೋಬೇಕಷ್ಟೇ, ಅದನ್ನ ಮಾರಾಟ ಮಾಡಲ್ಲ. ಈಗ ಮಾರಾಟ ಮಾಡಿದ್ರೆ ಯಾರು ಕೊಂಡ್ಕೊಳಕ್ ಮುಂದೆ ಬರಲ್ಲ ಅಂತ ಹೇಳ್ತೀರ? ಬರ್ತಾರೆ, ಅದು ಅಷ್ಟೊಂದು ರಿಸ್ಕ್ ತಗೊಳ್ಳ ರೈತರು. ಅವರು ಒಂದು 5-10 ದನಗಳಿದ್ರೆ ಅವರೇ ಮಾಡ್ಕೊಳ್ತಾರೆ, ಅವರೇ ಹಾಕೊಳ್ತಾರೆ. ಈಗ ನೀವ್ ಹೇಳಿದ್ರ ರಸಮೇವ್ ಮಾಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಗಾತ್ರದ ಒಂದು ಮೇವುಗಳನ್ನ ತುಂಡು ಮಾಡಿ ಅದ್ರಲ್ಲಿ ಹಾಕ್ಬೇಕು, ಉಪ್ಪು ಹಾಕ್ಬೇಕು ಅಂತ ಹೇಳಿದ್ರೆ ಉಪ್ಪು ಹಾಕ್ಬೇಕು, ಜೊತೆಗೆ ಏನಾದ್ರೂ ನೀರ್ ಹಾಕ್ಬೇಕು ಸರ್? ನೀರ್ ಹಾಕಂಗಿಲ್ಲ, ನೀರು ಗಾಳಿ ಬಿಡಂಗೇ ಇಲ್ಲ ಅದು, ಅದಕ್ಕೆ ಅನೇರೋಬಿಕ್ ಕಂಡೀಷನ್. ಆಮ್ಲಜನಕ ರಹಿತ ಮಾಡೋದ್ರಿಂದ ಅದು ಒಳ್ಳೆ ಹೇಳದಲ್ಲ, ಹುಳಿ ಇರ್ತದ ಅದು ಮೇವು. ಎಲ್ಲ ಡ್ರೈ ಆಗುತ್ತೆ ಸರ್, ಅದು ಡ್ರೈ ಆಗಲ್ಲ, ಬಹಳ ತೇವಾಂಶದಿಂದ ಕೂಡಿರ್ತದೆ. ಅದಕ್ಕೆ ಜೈವಿಕ ಅಂತ ಹೇಳೋದು, ನಾವು ಬಯಾಲಜಿಕಲ್ ಚೇಂಜಸ್ ಏನಿರ್ತದೆ ಅದಕ್ಕೆ ಜೈವಿಕ ಅಂತ ನಾವು ಹೇಳೋದು. ಬಹಳ ಚೆನ್ನಾಗಿರ್ತದೆ ಸರ್. ಈಗ ಒಂದು ರಸಮೇವನ್ನ ಯಾವ ರೀತಿ ಉತ್ಪಾದನೆ ಮಾಡಬೇಕು, ಯಾವ ರೀತಿ ಬಳಕೆ ಮಾಡಬೇಕು ಅಂತ ಹೇಳಿ ನಮ್ಮ ರೈತರಿಗೆ ಏನಾದ್ರೂ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಖಂಡಿತ ಮಾಡಬಹುದು. 9888052055 ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕ ಮಾಡಿ ರೈತರು ರಸಮೇವು ಬಗ್ಗೆ ಪಡೆಯಬಹುದು. ಒಳ್ಳೇದು ಸರ್. ಇಲ್ಲ ತನಕ ಈ ಒಂದು ರಸಮೇವು ಉತ್ಪಾದನೆಯನ್ನ ಯಾವ ರೀತಿ ಮಾಡಬೇಕು, ಆಮೇಲೆ ಈ ಒಂದು ರಸಮೇವನ್ನ ಯಾವ ರೀತಿ ಬಳಕೆ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ರಸಮೇವು ತಯಾರಿಕೆ ಮತ್ತು ಬಳಕೆ ಕುರಿತು ದಾವಣಗೆರೆ ಜಿಲ್ಲೆಯ ಜಗಳೂರು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ಎಸ್ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ಹವಾಮಾನ ವರದಿ. ಕರ್ನಾಟಕದಾದ್ಯಂತ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಮೇಲೆ ಬಹುತೇಕ ಕಡೆಗಳಲ್ಲಿ ಮತ್ತು ಒಳನಾಡಿನ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿರುವ ವರದಿಯಾಗಿದೆ. ಬಳ್ಳಾರಿ, ಬೆಂಗಳೂರು, ಬೆಂಗಳೂರು ನಗರ, ಗ್ರಾಮೀಣ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ದಾವಣಗೆರೆ, ಚಿತ್ರದುರ್ಗ, ರಾಮನಗರ, ತುಮಕೂರು, ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಮಳೆಯಾಗುವ ಸಾಧ್ಯತೆ ಇದೆ. ಗಾಳಿಯ ವೇಗ 40-50 ಕಿಲೋಮೀಟರ್ ವೇಗದೊಂದಿಗೆ ನಿರಂತರ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 30°C ಹಾಗೂ 20°C ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಕೇಳುಗರೆ, ಇದು ಮಳೆಗಾಲ. ನೀವು ಕಾರ್, ಜೀಪ್, ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನ ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ. ನಡೆದು ಹೋಗುವವರನ್ನ ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ. ಮಾರುಕಟ್ಟೆ ಧಾರಣೆ ವರದಿ. ಚನ್ನಗಿರಿ ಮಾರುಕಟ್ಟೆ ಧಾರಣೆ ವರದಿ ಹೀಗಿದೆ. ಅಡಿಕೆ ರಾಶಿ ಮಧ್ಯಮ ಕ್ವಿಂಟಾಲ್ಗೆ ಕನಿಷ್ಠ 51,889, ಗರಿಷ್ಠ 57,500. ಭತ್ತ ಕ್ವಿಂಟಾಲ್ಗೆ 2,150, ಗರಿಷ್ಠ 2,600. ಮೆಣಸು, ಕರಿಮೆಣಸು ಕ್ವಿಂಟಾಲ್ಗೆ 54,689, ಗರಿಷ್ಠ 56,789. ಇನ್ನು ಹೊನ್ನಾಳಿ ಮಾರುಕಟ್ಟೆ ಧಾರಣೆ ವರದಿ ಹೀಗಿದೆ. ಬದನೆಕಾಯಿ ಕನಿಷ್ಠ 1,400, ಗರಿಷ್ಠ 1,600. ಹಸಿ ಮೆಣಸಿನಕಾಯಿ 3,500-4,200. ಇನ್ನು ಅಕ್ಕಿ ನುಚ್ಚಕ್ಕಿ 2,400-3,200. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದೀಗ ಕೇಳಿಬರೋಣ ಒಂದು ಜನಪದ ಗೀತೆಯನ್ನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ. ಸೋ ಎನ್ನಿರೇ ಸೋಬಾನ

ರೈತರಿಗೆ ಸಲಹೆ ಕೇಳಿದ್ರಿ. ಕೇಳಿದ್ರೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನಾನು ಪ್ರಶ್ನೆಯನ್ನ ಕೇಳಿದ್ದೆ, ಇಬ್ಬರೇ ಇಬ್ರು ಉತ್ತರ ಕೊಟ್ಟಿದ್ದೀರಿ. ಯಾಕ್ರಿ ರೇಡಿಯೋ ಕೇಳ್ತಿಲ್ಲೇನ್ರಿ? ಉತ್ತರ ಕೊಡ್ರಿ. ಬೆಳಗ್ಗೆ ಹೊತ್ತು ಎಷ್ಟೊಂದು ಸಂದೇಶಗಳು ಬರ್ತವೆ, ಯಾಕೆ ನೀವೆಲ್ಲ ಎಲ್ಲಿದ್ದೀರಿ? ಬನ್ನಿ, ಉತ್ತರ ಕೊಡ್ತಾ ಹೋಗಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಒಂದು ಸಂದರ್ಶನ ಪ್ರಸಾರ ಆಯಿತು. ಆ ಸಂದರ್ಶನದಲ್ಲಿ ಯಾರನ್ನ ಸಂದರ್ಶನ ಮಾಡಲಾಯಿತು ಅನ್ನುವಂಥದ್ದನ್ನ ನೀವಿದೀಗ ಪ್ರಶ್ನೆಯಾಗಿ ನಾನು ಕೊಟ್ಟಿದ್ದೀನಿ. ಉತ್ತರವಾಗಿ ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಉತ್ತರವನ್ನ, ಹಾಗೆ ನಿಮ್ಮ ಹೆಸರುಗಳನ್ನು ನಾನು 7:45 ಓದ್ತೇನೆ. ಕೆಳಗರೆ ಮತ್ತೊಂದು ಜನಪದ ಗೀತೆಯನ್ನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳಿ ಬರೋಣ. ಕಸ್ತೂರಿ ಪಿಡಿದಿವ್ನಿ